ಆಕಾಶದಿ ಆಶಾ ಕಿರಣ ಮೂಡಿಹುದು ಬೆತ್ಲೆಹೇಮಿನಲ್ಲಿಯೇ. ತಾರೆಯು ಅಂದು ಮೂಡಿತು ನೀಲಿ ಆಕಾಶದಿ ಆಶಾ ಕಿರಣ ಮೂಡಿಹುದು ಬೆತ್ಲೆಹೇಮಿನಲ್ಲಿಯೇ. ದೇ ಸಾಲ್ವೇಷನ್ ಬಿಗಿನ್, ದೇ ಸಾಲ್ವೇಷನ್ ಬಿಗಿನ್, ಅದುವೇ ರಕ್ಷಣೆಯ ಪ್ರಾರಂಭ, ಮನುಜರಿಗೆ ಸಂತೋಷದಾರಂಭ. ನಿರಾಶೆಯಿಂದಲೇ ನನ್ನ ಬದುಕು ಬರಿದಾಗಿತ್ತು, ಜೀವಜಲದ ಧಾರೆ ಹರಿಯಿತು ಬೆತ್ಲೆಹೇಮಿನಲ್ಲಿ, ಜೀವಜಲದ ಧಾರೆ ಹರಿಯಿತು ಬೆತ್ಲೆಹೇಮಿನಲ್ಲಿ. ದೇ ಸಾಲ್ವೇಷನ್ ಬಿಗಿನ್, ದೇ ಸಾಲ್ವೇಷನ್ ಬಿಗಿನ್, ಅದುವೇ ರಕ್ಷಣೆಯ ಪ್ರಾರಂಭ, ಮನುಜರಿಗೆ ಸಂತೋಷದಾರಂಭ. ರಕ್ಷಣೆಯ ಪ್ರಾರಂಭ, ಮನುಜರಿಗೆ ಸಂತೋಷದಾರಂಭ. ತಾರೆಯು ಅಂದು ಮೂಡಿತು ನೀಲಿ ಆಕಾಶದಿ ಆಶಾ ಕಿರಣ ಮೂಡಿಹುದು ಬೆತ್ಲೆಹೇಮಿನಲ್ಲಿಯೇ. ದೇ ಸಾಲ್ವೇಷನ್ ಬಿಗಿನ್, ದೇ ಸಾಲ್ವೇಷನ್ ಬಿಗಿನ್, ಅದುವೇ ರಕ್ಷಣೆಯ ಪ್ರಾರಂಭ, ಮನುಜರಿಗೆ ಸಂತೋಷದಾರ.